ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಮೊದಮೊದಲು ನೇತಿ ನೇತಿ ಮಾರ್ಗವನ್ನ ಅನುಸರಿಸಿ ವಿವೇಚಿಸಬೇಕಾಗುತ್ತೆ. ಭಗವಂತ ಪಂಚಭೂತಗಳನ್ನ, ಇಂದ್ರಿಯಗಳನ್ನ, ಮನಸ್ಸು ಬುದ್ಧಿ ಅಹಂಕಾರಗಳೆಲ್ಲ, ಆತ ಎಲ್ಲ ಚತುರ್ವಂಶದ ತತ್ವಗಳಿಗೂ ಅತ್ಯಂತ ಮೇಲ್ಪಟ್ಟವನು ಅಂತ. ನಿನಗೆ ಚಾವಣಿಯ ಮೇಲಕ್ಕೆ ಹತ್ತಿ ಹೋಗಬೇಕು ಅಂತ ನಮಗೆ ಇಚ್ಛೆ ಇದ್ರೆ ಮೆಟ್ಟಿಲುಗಳನ್ನೆಲ್ಲ ಒಂದೊಂದಾಗಿ ಬಿಟ್ಟು ತೆಗೆದು ಮೇಲಕ್ಕೆ ಹತ್ತಬೇಕಾಗುತ್ತೆ. ಆ ಮೆಟ್ಟಿಲುಗಳು ಎಲ್ಲಿಗೂ ಚಾವಣಿ ಅಲ್ಲ, ಆದರೆ ಚಾವಣಿಯ ಮೇಲೆ ಹತ್ತಿದ ನಂತರ ಗೊತ್ತಾಗುತ್ತೆ ಯಾವ ವಸ್ತುವಿಂದ ಇಟ್ಟಿಗೆ ಸುಣ್ಣ ಸುರುಚಿ ಇವುಗಳಿಂದ ಚಾವಣಿ ತಯಾರಾಗಿದೆಯೋ ಅದೇ ವಸ್ತುಗಳಿಂದ ಮೆಟ್ಟಿಲುಗಳು ಕೂಡ ತಯಾರಾಗಿವೆ ಅಂತ. ಯಾರು ಪರಬ್ರಹ್ಮನು ಆದರೆ ಈ ಜೀವ ಜಗತ್ತು ಆಗಿದ್ದಾನೆ, ಚತುರ್ವಂಶದಿ ತತ್ವ ಆಗಿದ್ದಾನೆ. ಯಾರು ಆತ್ಮನು ಆತನೇ ಈ ಪಂಚಭೂತಗಳಾಗಿದ್ದಾನೆ. ಮಣ್ಣು ಆತ್ಮದಿಂದ ಉದ್ಭವವಾಗಿದ್ದ ಪಕ್ಷದಲ್ಲಿ ಅದೆಷ್ಟು ಗಟ್ಟಿಯಾಗಿದೆಯಲ್ಲ ಹೇಗೆ ಅಂತ ನಾವು ಪ್ರಶ್ನೆ ಹೇಳ್ಬೋದು. ಆತನ ಇಚ್ಛೆಯಿಂದ ಎಲ್ಲವೂ ಸಾಧ್ಯ. ಶುಕ್ರ ಶೋಣಿತಗಳಿಂದ ಮೂಳೆ ಮಾಂಸ ಉತ್ಪತ್ತಿ ಆಗುತ್ತಿವೆ ಹಾಗೆ ಅಂತ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಪಂಚಭೂತಗಳನ್ನ ನಾವೆಲ್ಲ ಅನ್ಕೊಳ್ಬೇಕು. ಪಂಚಭೂತ ನಮ್ಮ ಶರೀರದಲ್ಲಿದೆ. ಎಷ್ಟು ಭೂತಗಳಿವೆ? ಪಂಚಭೂತಗಳಿವೆ ನಮ್ಮ ಶರೀರದಲ್ಲಿ. ಈ ಭೂತಗಳು ಅಂತ ಹೇಳಿದ್ರೆ ಘನೀಭೂತವಾದಂತಹ ವಸ್ತುಗಳು, ಘನೀಭೂತ ಆಗಿರ್ತಕ್ಕಂಥವುಗಳು ತಥ ಸಂಸ್ಕೃತದಲ್ಲಿ ಘನೀಭೂತವಾದಂಥವುಗಳು. ಆಕಾಶ ಕೂಡ ಆ ಪರಮಾತ್ಮ ಚೈತನ್ಯಕ್ಕೆ ಹೋಲಿಸಿ ನೋಡಿದ್ರೆ ಸ್ಥೂಲ. ಆಕಾಶದಿಂದ ಉತ್ಪನ್ನವಾದಂತಹ ವಾಯು ಏನಿದೆಯೋ ಅದು ಇನ್ನೂ ಸ್ವಲ್ಪ ಜಾಸ್ತಿ ಸ್ಥೂಲ. ಆ ವಾಯುವಿನಿಂದ ಉತ್ಪನ್ನವಾದಂತಹ ಅಗ್ನಿ ಏನಿದೆಯೋ ಅದು ಇನ್ನೂ ಸ್ಥೂಲ. ಅದರ ಸಾಕ್ಷಿ ಏನಂದ್ರೆ ಅದು ನಮ್ಮ ಸ್ಪರ್ಶಕ್ಕೂ ಸಿಗುತ್ತೆ, ನಮ್ಮ ದೃಶ್ಯಕ್ಕೂ ಸಿಗುತ್ತೆ, ದೃಷ್ಟಿಗೂ ಸಿಗುತ್ತೆ. ಆ ಅಗ್ನಿಯಿಂದ ಉತ್ಪನ್ನವಾದಂತಹ ಜಲ ಅದು ಕೂಡ ನಾಲ್ಕನೆಯ ಪಂಚಮಹಾಭೂತಗಳಲ್ಲಿ ಒಂದು. ಅದೊಂದು ಭೂತ ಅಲ್ಲ, ಅದು ಒಂದು ಘನೀಭೂತವಾದ ವಸ್ತು. ಜಲದಿಂದ ಅಗ್ನಿಯಿಂದ ಮೂಡಿ ಬಂದಂತಹ ಈ ನೀರು ಇದು ಕೂಡ ಸ್ಥೂಲ. ಎಷ್ಟು ಸ್ಥೂಲ ಅಂತಂದ್ರೆ ನಮ್ಮ ನಾಲ್ಕು ಇಂದ್ರಿಯಗಳು ಕೂಡ ಅದು ಗೋಚರ. ಐದನೇದಾದಂತಹ ಈ ಭೂಮಿ ನಮ್ಮ ಐದು ಇಂದ್ರಿಯಗಳು ಕೂಡ ಗೋಚರ. ಹೀಗೆ ವಸ್ತು ಸ್ಥೂಲವಾದಂತೆಲ್ಲ ನಮ್ಮ ಎಲ್ಲ ಇಂದ್ರಿಯಗಳು ಕೂಡ ಅವು ಗೋಚರವಾಗುತ್ತವೆ. ವಸ್ತು ಸೂಕ್ಷ್ಮವಾದಂತೆಲ್ಲ ನಮ್ಮ ಕೆಲವು ಇಂದ್ರಿಯಗಳಿಗೆ ಅವು ಗೋಚರವಾಗುವುದಿಲ್ಲ. ಈ ಪರಮಾತ್ಮ ಅಂತಕ್ಕಂಥವನು ಅಥವಾ ಪರಬ್ರಹ್ಮ ವಸ್ತು ಅಂತಕ್ಕಂಥವು ಆ ವಸ್ತು ಈ ಪಂಚ ಮಹಾಭೂತಗಳಿಗಿಂತಲೂ ಸ್ಥೂಲ ಸೂಕ್ಷ್ಮ ಆದ್ರಿಂದ ಅತೀತ. ಅದು ನಮ್ಮ ಯಾವ ಇಂದ್ರಿಗೂ ಕೂಡ ಗೋಚರವಾಗ್ತದಲ್ಲ ಅಂತ. ಈ ಪಂಚ ಮಹಾಭೂತಗಳು ನಾವಲ್ಲ. ಯಾಕೆ? ನಮ್ಮ ನಿಜ ಸ್ವರೂಪ ಯಾವುದು? ಚೈತನ್ಯ. ಆದ್ರಿಂದ ಪಂಚಭೂತಗಳು ಭಗವಂತ ಅಲ್ಲ, ನಮ್ಮಲ್ಲಿರ್ತಕ್ಕಂಥ ಆತ್ಮವೂ ಅಲ್ಲ, ಇಂದ್ರಿಯಗಳು ಇವು ಕೂಡ ಪರಮಾತ್ಮ ಅಲ್ಲ, ನಮ್ಮ ಆತ್ಮವೂ ಅಲ್ಲ. ಮನಸ್ಸು ಬಗ್ಗೆ ಅಹಂಕಾರ ಅತ್ಯಂತ ಸೂಕ್ಷ್ಮವಾದ ಈ ಮನಸ್ಸಿನ ಮೂಲಕ ಮನುಷ್ಯ ಎಂಥ ಸಾಧನೆ ಮಾಡ್ತಾ ಇದ್ದಾನೆ. ಇವತ್ತಿನ ಭೌತಿಕ ವಿಜ್ಞಾನ ಎಂಥಾದ್ರೆಲ್ಲ ಒದಗಿಸಿಕೊಡ್ತಾ ಇದೆ. ಅವರನ್ನೆಲ್ಲ ಗಮನಿಸಿದಾಗ ಈ ಮನಸ್ಸು ಬುದ್ಧಿಯಂತಾಗ ಏನೇನು ಮಾಡಬಹುದು ಅಂತ ಭಗವಂತನಂತಹ ಸರ್ವಶಕ್ತ ವಸ್ತುವಿಗೆ ನಂತರದ ವಸ್ತುವೆ ಶಕ್ತಿಶಾಲಿಯಾದ ವಸ್ತುವೆ ಈ ಮನಸ್ಸು ಅಥವಾ ಈ ಬುದ್ಧಿ. ಆದರೆ ಇಷ್ಟೊಂದು ಸೂಕ್ಷ್ಮವಾದಂತಹ ಈ ಬುದ್ಧಿ ಮನಸ್ಸು ಕೂಡ ನಾವು ನಮ್ಮ ಆತ್ಮಸ್ವರೂಪವೂ ಅಲ್ಲ, ಅದು ಪರಮಾತ್ಮವೂ ಅಲ್ಲ. ಇದು ಹೇಗಿನ ಅತಿ ಮಾರ್ಗ ಹೀಗೆ ಕುರಿತು ಭಾವಿಸಬೇಕು ಅಂತ. ನಾನು ಶರೀರ ಅಲ್ಲ, ಆದ್ರಿಂದ ನನ್ನ ಬರ್ತಕ್ಕಂಥ ದುಃಖ ಅದು ನನ್ನದಲ್ಲ. ಹಾಗಾದ್ರೆ ಬರ್ತಾ ಇದೆಯಲ್ಲ ಅಂತಂದ್ರೆ ಅದು ಶರೀರಕ್ಕೆ ಬರ್ತಾ ಇದೆ. ಅನುಭವಿಸು ಓ ಶರೀರವೇ, ನಿನ್ನ ದುಃಖವನ್ನ ನೀನು ಅನುಭವಿಸ್ತಾ ಇದೆ, ನನ್ನ ಆನಂದವನ್ನ ನಾನು ಅನುಭವಿಸ್ತಾ ಇರ್ತೇನೆ ಅಂತ ಕೇಳ್ತೇನೆ. ಬಹಳ ಚೆನ್ನಾಗಿರ್ತೇನೆ ಹೀಗೆ ಆಗೋದು ಸಾಧ್ಯವಾಗಿದ್ರೆ ಅಂತ ನಾವು ಮನಸ್ಸಲ್ಲೇ ಮಂಡಿಗೆ ಕೂಡ ಮನಸ್ಸಲ್ಲೇ ಆಕಾಶ ಗೋಪುರ ಕೂಡ ಕಟ್ಟಿವೆ. ಹೀಗೆ ಆಗೋದು ಸಾಧ್ಯವಾಗಿದೆ ಹೇಗೆ ಅಂತ ಎಷ್ಟು ಅದ್ಭುತವಾಗಿದೆ. ಶರೀರದ ಎಲ್ಲ ಸುಖದುಃಖಗಳು ಶರೀರಕ್ಕೆ, ಮನಸ್ಸಿನ ಎಲ್ಲ ಸುಖದುಃಖಗಳು ಮನಸ್ಸಿಗೆ. ಹೇಗೆ ಮನಸ್ಸು ನಾನಲ್ಲ, ಈ ಶರೀರ ನಾನಲ್ಲ. ಸಚಿದಾನಂದ ಶಿವೋಹಂ ಶಿವೋಹಂ ಅಂತ ಮಾತಲ್ಲ ಅಲ್ಲಿ ಬಂದಿದೆ. ಕೇವಲ ಆತ್ಮಸ್ವರೂಪ ನಾವು. ಈ ಅಲ್ಲ ಅಲ್ಲ ಅಲ್ಲ ಇದಲ್ಲ ಇದಲ್ಲ ಇದಲ್ಲ ಅಂತನ್ನುವ ಮಾತನ್ನ ಮತ್ತೆ ಮತ್ತೆ ಈ ಮನಸ್ಸಿಗೆ ಮನದಟ್ಟು ಮಾಡಿಕೊಡಬೇಕಾಗುತ್ತೆ. ಇದೇ ಸಾಧನೆ. ಕೇಳಲು ಒಂದು ಸಾಧನೆ, ಕೇಳಿದ್ದನ್ನು ಮನೆಗೆ ಕೊಂಡೊಯ್ದು ಮನನ ಮಾಡುವಂತ ಅದು ಇನ್ನೊಂದು ಸಾಧನೆ. ಮನನ ಮಾಡ್ತಾ ಮಾಡ್ತಾ ಮಾಡ್ತಾ ಅದರಲ್ಲೇ ತಲೆಯಿಂದಾಗ್ತಕ್ಕಂಥದ್ದು, ತಲೆಯಿಂದಾಗಿ ಕೊನೆಗೆ ಅದೇ ಆಗ್ತಕ್ಕಂಥದ್ದು, ಅದು ಇನ್ನೊಂದು ಅದ್ಭುತವಾದ ಸಾಧನೆ ಸಿದ್ಧಿ. ಅಲ್ಲಿವರೆಗೆ ಹೋಗ್ಬೇಕಾಗುತ್ತೆ. ಹೀಗೆ ನೀತಿ ನಿಂತಿರತಕ್ಕಂಥ ಮಾರ್ಗವನ್ನು ಅನುಸರಿಸ್ತಾ ಈ ಚತುರ್ವಿಂಶತಿ ತತ್ವಗಳು ಕೂಡ ನಾನಲ್ಲ ಅಂತ ಭಾವಿಸ್ತಾ ಒಂದು ಸಮಾಧಿ ಹೇಳ್ತಾನೆ ಅಂತ. ಚತುರ್ವಿಂಶತಿ ತತ್ವ ಅಂತ ಕರೆದಾಗ ಹೌದು ಹೌದು ಅಂತ ಅಂದ್ಬಿಡ್ತೇವೆ ನಾವು ಮನಸ್ಸಲ್ಲಿ. ಅದ್ಯಾವುದು ಚತುರ್ವಿಂಶತಿ ತತ್ವ ಅಂತಂದ್ರೆ ಚತುರ್ವಿಂಶತಿ ಅಂದ್ರೆ ಎಷ್ಟೋ ಜನರಿಗೆ ಇವತ್ತು ಅರ್ಥ ಆಗಿರಲಿಲ್ಲ. ಚತುರ್ ಅಂದ್ರೆ ನಾಲ್ಕು, ವಿಂಶತಿ ಅಂದ್ರೆ ಇದು ಇಪ್ಪತ್ತು, ಚತುರ್ವಿಂಶತಿ ಅಂದ್ರೆ ಇಪ್ಪತ್ನಾಲ್ಕು ಒಂದರ್ಥ. ಇಪ್ಪತ್ನಾಲ್ಕು ತತ್ವಗಳು ಇವೆ ಅಂತ ವಿಭಜಿಸಿ ವಿಂಗಡಿಸಿ ಕಂಡು ಹುಡುಕಿ ಇಟ್ಟಿದ್ದಾರೆ. ಯಾವುದು ಅಂತ ಹೇಳಿದ್ರೆ ಪಂಚ ತನ್ಮಾತ್ರಗಳು ಅಂತ. ಪಂಚ ಮಹಾಭೂತಗಳಿದೆಯಲ್ಲ, ಆಕಾಶದಿಂದ ಹಿಡಿದು ಜಲತತ್ವದವರೆಗೆ ಪಂಚ ಮಹಾಭೂತಗಳು ನಿಂತಾನೆ ನಾನು ಏನು ಹೇಳ್ತಾನು. ಆ ಪಂಚ ಮಹಾಭೂತಗಳಿಗೆ ಅತ್ಯಂತ ಸ್ಥೂಲವಾದ ಭೂತಗಳಿಗೆ ಹಿನ್ನೆಲೆಯಲ್ಲಿ ಇರತಕ್ಕಂತಹ ಹೆಚ್ಚು ಕಡಿಮೆ ಜ್ಯೋತಿರ್ಮಯವಾಗಿರತಕ್ಕಂತಹ ಅತ್ಯಂತ ಸೂಕ್ಷ್ಮವಾಗಿರತಕ್ಕಂತಹ ತತ್ವಗಳು ಯಾವುದು ಅಂತ ಹೇಳಿದ್ರೆ ಇದೇ ಪಂಚಭೂತಗಳ ತನ್ಮಾತ್ರೆಗಳು. ತನ್ಮಾತ್ರ ಮಾತ್ರ ಸ್ವಭಾವ ಕೇವಲ ಅದು, ಮಾತ್ರ ಅಂದ್ರೆ ಕೇವಲ ಅದು ಅಂದ್ರೆ ಅಂದ್ರೆ ಅದೇ ಆಕಾಶದ ನಿಜ ಸ್ವರೂಪ. ಆ ಆಕಾಶವೇ ವಿಶಾಲ. ಈ ಆಕಾಶದ ಆಕಾಶವನ್ನು ಹಿಡಿದಿಟ್ಟಿರ್ತಕ್ಕಂತಹ ಆ ಆಕಾಶದ ತನ್ಮಾತ್ರ ಇನ್ನೆಷ್ಟು ವಿಶಾಲವಾಗಿರ್ಬೋದು ಎಂದು ಈಗ ನಾವು ಆಲೋಚನೆ ಮಾಡಬೇಕು. ಅವುಗಳಲ್ಲಿ ನಾವು ಭೂದೇವತೆ, ಜಲದೇವತೆ, ಅಗ್ನಿ ದೇವತೆ, ವರುಣ ದೇವತೆ, ವಾಯುದೇವತೆ, ಆಕಾಶ ದೇವತೆ ಅಂತ ಅರ್ಥದಿಂದ ನಾವು ಕರೆಯುತ್ತೇವೆ. ಅವರೆಲ್ಲ ದೇವತೆಗಳು ಮತ್ತು ಚೈತನ್ಯಾತ್ಮಕವಾದವುಗಳು. ಅವುಗಳಷ್ಟು ಮಟ್ಟಿಗೆ ನಮ್ಮ ಮಾತನ್ನೆಲ್ಲ ಅರ್ಥ ಮಾಡಿಕೊಳ್ಳಬಲ್ಲವು. ಈ ಭೂಮಿ ಜಡ, ನಮ್ಮ ಮಾತು ಅದಕ್ಕೆ ಅರ್ಥ ಆಗದೆ ಹೋಗಿರ್ಬೋದು. ನಮ್ಗೆ ಅರ್ಥ ನಮ್ಮ ಈ ಭೂಮಿಗೆ ನಮ್ಮ ಮಾತು ಅರ್ಥ ಆಗ್ತಾ ಇಲ್ಲ ಅಂತ ಆ ಭೂಮಿ ಬೆಳಿ ಅದರ ಹಿನ್ನೆಲೆ ಇರ್ತಕ್ಕಂಥ ಭೂ ಮಾತೆ ಕೋಪಿಸ್ತಾರೆ. ಪರಿಣಾಮ ಮಾಡಿ ಏನೇನು ತೊಂದರೆ ಕೊಡ್ಬೋದು ತನ್ನ ಮಗನೇ ಪಾಪ. ಆದರೂ ಕೂಡ ಎಷ್ಟೋ ಮಕ್ಕಳನ್ನ ತಾಯಿಯರು ಚೆನ್ನಾಗಿ ಶಿಕ್ಷೆ ಕೊಡೋದಿಲ್ವೆ? ಯಾಕಂದ್ರೆ ತಾಯಿಯರಿಗೆ ಹಿಂಸೆ ಕೊಟ್ಬಿಟ್ಟಿರ್ತಾರೆ ಮಕ್ಕಳು. ಹಿಂಸೆ ಕೊಟ್ಟದ್ರಿಂದ ಶಿಕ್ಷೆ ಕೊಡಲೇಬೇಕಾಗುತ್ತೆ ನನ್ನ ಮಕ್ಕಳೇ ಆದರೂ ಕೂಡ. ಅದು ಬೇರೆ ಬೇರೆ ತಿಳ್ಕೊಳ್ಳಿ. ಅಂತೂ ಈ 24 ತೊಟ್ಟುಗಳು ಏನಿವೆಯೋ ಇವುಗಳೆಲ್ಲ ಎಂತ ವಸ್ತುಗಳು ನೀವು ಭಾವಿಸಿಕೊಳ್ಳಬೇಕಾಗುತ್ತೆ. ಸಮುದ್ರದ ಮುಂದೆ ನಿಂತು ನೋಡಿ, ಬೆಟ್ಟದ ಕರೆಗಾಗಿ ಮೌನವಾಗಿ ಬರ್ತೀವಿ. ನಿಮ್ಮ ಮನೆಯ ಆರತಿಯ ಮೇಲೆ ಅಂಗಾತ ಬರಕೊಂಡು ವಿಶಾಲವಾದ ಆಕಾಶವನ್ನು ನೋಡ್ತಾ ಇರಿ. ಆಕಾಶದಲ್ಲೇ ನೀವು ಕರಗೋಗ್ಬಿಡ್ತೀರಿ. ಅಂತಹ ದೂರವಾದ ಆಕಾಶ ಗಂಟಿನಲ್ಲಿ ಉಳಿತಕ್ಕಂತಹ ಬೆಂಕಿ ಅದನ್ನು ನೋಡಿ. ಈ ಪ್ರತಿಯೊಂದು ವಸ್ತುವು ಕೂಡ ಪರಮಾದ್ಭುತವಾದದ್ದು. ಆದರೆ ಅದರಿಂದ ಇವರೇ ದೇವರು ಅಂತ ಭಾವಿಸುವಷ್ಟು ಮಟ್ಟಿಗೆ ಅದರಿಂದ ಯಾವುದು ಕೂಡ ದೇವರಲ್ಲ. ಹಾಗೆ ಆ ಪಂಚಭೂತಗಳು ನಮ್ಮ ಶರೀರವಾಗಿಟ್ಟುಕೊಂಡು ಈ ಶರೀರದ ಮೂಲಕ ನಾವು ಭಾಗ್ಯಪತಿಯ ಕಾರ್ಯದಲ್ಲಿ ಮಗನಾಗ್ತೇವೆ. ಬಗೆ ಬಗೆಯ ಸುಖಗಳನ್ನು ಅನುಭವಿಸುತ್ತೇವೆ. ಬಗೆ ಬಗೆಯ ವ್ಯವಹಾರಗಳಲ್ಲಿರ್ತವೆ. ಆದ್ರಿಂದ ನಮ್ಮ ಶರೀರವೇ ನಮಗೆ ದೇವರಾಗಿ ಕಾಣಿಸುವಷ್ಟರ ಮಟ್ಟಿಗೆ ನಾವು ಒಂದಾಗುವಂತಿದ್ದೀವಿ. ಜೊತೆಯಲ್ಲಿ ನೈಜ ನೀತಿ ಮಾರ್ಗದಿಂದ ಅತ್ಯಂತ ನಿಷ್ಠುರನಾಗಿ ಇದನ್ನ ಅನಂತ ಇದು ಅದಲ್ಲ, ಇದು ಅದಲ್ಲ, ಅದೊಂದು ಪರಮಾತ್ಮ ಅಲ್ಲ ಅಂತನ್ನುವ ಮಾತನ್ನ ಈ ಮನಸ್ಸಿಗೆ ಮಂತ್ರ ಮಾಡಿಕೊಟ್ಟ ಕೊನೆಯಲ್ಲಿ ಮನಸ್ಸು ಶುದ್ಧವಾಗಿಬಿಡುತ್ತೆ. ಶುದ್ಧವಾದ ಮನಸ್ಸು ಏಕಾಗ್ರವಾಗಿಬಿಡುತ್ತೆ. ಏಕಾಗ್ರತೆಯ ಸುತ್ತ ಸುಗುವಲ್ಲಿ ಆ ಸಮಾಧಿ ಇರತಕ್ಕಂಥದ್ದು, ಸಮಾಧಿಯಲ್ಲಿರತಕ್ಕಂಥ ತಾನೇ ತಾನಾಗಿ ಪ್ರಾಪ್ತವಾಗುತ್ತೆ. ಆ ಸಮಾಧಿ ಸ್ಥಿತಿಯಲ್ಲಿ ಯಾವ ಅನುಭವ ಆಗಬೇಕೋ ಅದು ಅರ್ಥ ಇದೆ. ಅದು ಮಾತ್ರ ಯಾರು ಬಾಯಿಂದ ವರ್ಣಿಸುವುದಕ್ಕೆ ಸಾಧ್ಯವಿಲ್ಲ. ಯಥೋ ವಾಚೋ ನಿವರ್ತಂತೆ ಅಂತ ನೀವೆಲ್ಲ ಬಹಳ ಸತ್ಯ ಮಾತ್ರ ಕೇಳಿದ್ದೀರಿ. ಶ್ರೀರಾಮಕೃಷ್ಣ ಹೇಳ್ತಾರೆ ಹೀಗೆ, ಚತುರ್ವಿಂಶತಿ ತತ್ವಗಳಿಗೂ ಕೂಡ ಅತ್ಯುತ್ತವಾದಂತಹ ಪರಬ್ರಹ್ಮ ತತ್ವ ಆದರೂ ತಿಳಿದು ಬರುತ್ತೆ ಅಂತ ಆ ಚಾವಣಿಯ ಉದಾಹರಣೆ ಕೊಟ್ಟೆಲ್ಲ ಹೇಳ್ತಾ ಇದ್ದಾರೆ. ಬಳಿಕ ಒಂದು ಪ್ರಶ್ನೆಯನ್ನ ಅವರೇ ಹೇಳ್ತಾರೆ. ಚೈತನ್ಯ ಬಹಳ ಬಹಳ ಸೂಕ್ಷ್ಮ, ಸೂಕ್ಷ್ಮ ಅತಿ ಸೂಕ್ಷ್ಮ, ಅದಕ್ಕಿಂತ ಸೂಕ್ಷ್ಮ ಏನೊಂದಿಲ್ಲ. ಹೋದರೆ ನೋಡ್ತು ಅಂತ ಹೇಳಿದ್ರೆ ಆ ಚೈತನ್ಯಕ್ಕೂ ಈ ಪಂಚಮಹಾಭೂತಗಳಿಗೂ ಯಾವ ಸಂಬಂಧವೂ ಇಲ್ಲ. ಯಾಕೆಂದ್ರೆ ಆ ಪರಮ ಚೈತನ್ಯದ ಯಾವ ಲಕ್ಷಣವೂ ಕೂಡ ಈ ಪಂಚ ಭೂತಗಳಲ್ಲಿ ಕಂಡು ಬರೋದಿಲ್ಲ. ಅಂದಮೇಲೆ ಈ ಮಣ್ಣು ಅಂದ್ರೆ ಈ ಭೂಮಿ, ಇಷ್ಟೊಂದು ಘನೀಭೂತವಾದಂತಹ ಭೂಮಿ ಆತ್ಮದಿಂದ ಉದ್ಭವವಾಗಿದ್ದ ಪಕ್ಷದಲ್ಲಿ ಅದು ಇಷ್ಟು ಗಟ್ಟಿಯಾಗಿ ಕಾಣ್ತಾ ಇದ್ದಲ್ಲ ಹೇಗೆ? ಚೈತನ್ಯದಿಂದ ಉತ್ಪನ್ನವಾದದ್ದು ಅದು ಕೂಡ ಚೈತನ್ಯಮಯವಾಗಿರಬೇಕು. ಮೃದುವಾಗಿರ್ತಕ್ಕಂಥದ್ದರಿಂದ ಉತ್ಪನ್ನವಾದದ್ದು ಅದು ಕೂಡ ಮೃದುವಾಗಿಯೇ ಇರಬೇಕು. ಆದ್ರೆ ಗಟ್ಟಿಯಾಗಿ ಕಾಣ್ತಾ ಇದ್ದರೆ ಹೇಗೆ ಅಂತ ನಾವು ಪ್ರಶ್ನೆ ಹೇಳಬಹುದು. ಆದರೆ ಆತನ ಇಚ್ಛೆಯಿಂದ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಭಗವಂತನ ಇಚ್ಛೆ ಎಂಥದ್ದಿರಬಹುದು? ಆ ಇಚ್ಛೆಯನ್ನು ನಾವು ಭಾವಿಸೋದಕ್ಕೂ ಕೂಡ ಸಾಧ್ಯವಿಲ್ಲ. ಅಘಟಿತ ಘಟಿ ಅಘಟಿತ ಘಟನಾ ಪಟೀಯ ಅಂತ ಅವರಿಗೆ ಹೆಸರು. ಯಾವುದನ್ನ ಕೋಟಿ ಕೋಟಿ ಜನ ತಿಳ್ಕೊಂಡಿರ್ತಾರೋ ಸಾಧ್ಯವಿಲ್ಲ ಅಂತ ಅದನ್ನು ಸಾಧ್ಯವಾಗಿಸ್ತಾನೆ ಪರಮಾತ್ಮ. ಅಂಥ ಒಂದು ಶಬ್ದ ಗಟ್ಟಿಸೋದು ಸಾಧ್ಯವಿಲ್ಲಿರ್ತಕ್ಕಂಥದ್ದನ್ನು ಕೂಡ ಗಟ್ಟಿಸುವಂತೆ ಮಾಡ್ತಕ್ಕಂಥವನು ಅಂತ ಒಂದು ಉದಾಹರಣೆ ಕೊಡ್ತಾ ಇದ್ದಾರೆ. ಏನ್ ಉದಾಹರಣೆ ಕೊಡ್ತಾ ಇದ್ದಾರೆ? ಶುಕ್ರ ಶೋಣಿತಗಳಿಂದ ಮೂಳೆ ಮಾಂಸ ಉತ್ಪತ್ತಿ ಆಗುತ್ತಿಲ್ಲವೇ ಅಂತ ಹೇಳ್ಬಿಟ್ಟು. ಶುಕ್ರ ಅಂದ್ರೆ ಯಶೋಧನ ಜೊತೆ ಶುಕ್ರ ಗ್ರಹ ಅಂತ ಕೊಡ್ತಾರೆ. ಶೋಣಿತ ಅಂದ್ರೆ ಸಂಸ್ಕೃತ ಶಬ್ದ, ಅದು ಕೂಡ ಯಶೋಧನಿಗೆ ಕುತಾಗುವುದೇ ಇಲ್ಲ. ಶೋಣಿತ ಅಂದ್ರೆ ರಕ್ತ, ಶುಕ್ರ ಅಂದ್ರೆ ವೀರ್ಯ. ವೀರ್ಯ ಮತ್ತು ರಕ್ತ ಸೇರಿ ಏನಾಗ್ತದೆ? ಮೂಳೆ ಮಾಂಸದಿಂದ ಕೂಡಿದ ಇನ್ನೊಬ್ಬ ವ್ಯಕ್ತಿ ನಿರ್ಮಾಣಗೊಳ್ತಾನೆ ಅಂತ. ಒಂದು ಶರೀರದೊಳಗಡೆ ಇರತಕ್ಕಂತಹ ದ್ರವ ಪದಾರ್ಥ ಇನ್ನೊಂದು ಶರೀರದಲ್ಲಿರ್ತಕ್ಕಂತಹ ದ್ರವ ಪದಾರ್ಥದೊಂದಿಗೆ ಸೇರ್ತದೆ. ಸೇರುವಾಗ ದ್ರವ ಪದಾರ್ಥ, ಕಾಲಕ್ರಮದಲ್ಲಿ ಅದು ಘನ ಪದಾರ್ಥ. ಆ ಘನ ಪದಾರ್ಥ ಆ ಶರೀರದಿಂದ ಹೊರಕ್ಕೆ ಬಂದ ಮೇಲೆ ಈ ಹೊರಗಡೆ ಇರತಕ್ಕಂತಹ ಪಂಚಭೂತಗಳ ಸಹಾಯದಿಂದ ಇನ್ನಷ್ಟು ಧ್ವನಿಭೂತವಾಗಿ ಉಕ್ಕಿನಂತಹ ನರಮಂಡ ಉಕ್ಕಿನಂತಹ ಕಬ್ಬಿಣದಂತಹ ಮಾಂಸಖಂಡಗಳು ಉಕ್ಕಿನಂತಹ ನರಮಂಡಲ ಇರತಕ್ಕಂತಹ ಶರೀರ ನಿರ್ಮಾಣವಾದಂತೆ ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ದಾರಲ್ಲ, ಕಬ್ಬಿಣದಂತಹ ಮಾಂಸಖಂಡಗಳು ಉಕ್ಕಿನಂತಹ ನರಮಂಡಲ ಇರತಕ್ಕಂತಹ ಶರೀರ ಬೇಕು ನಮಗೆ ಅಂತ. ಈ ಉಕ್ಕಿನಂತಹ ನರಮಂಡಲ ಕಬ್ಬಿಣದಂತಹ ಮಾಂಸಖಂಡಗಳು ಇರತಕ್ಕಂತಹ ಶರೀರ ನಿರ್ಮಾಣವಾದದ್ದರಿಂದ ದ್ರವ ಪದಾರ್ಥದಿಂದ ಇದು ಹೇಗೆ ಸಾಧ್ಯ ಇರುವಂತ ಒಬ್ಬ ಮನುಷ್ಯನಾದ್ರೂ ಯೋಚನೆ ಮಾಡ್ತಾನೇನು? ಪರಮಾತ್ಮ ಎಂಥ ಪವಾಡವನ್ನ ಮಾಡ್ತಾ ಇದ್ದಾನೆ, ಪವಾಡಗಳ ಮೇಲೆ ಪವಾಡವನ್ನು ಹೇಗೆ ಮಾಡ್ತಾನೇ ಇದ್ದಾನೆ. ಈ ಪವಾಡವನ್ನು ನಾವು ಕಲಿತೇನೆ ಹಾಗೆ ಸಣ್ಣ ಪುಟ್ಟ ಪವಾಡಗಳನ್ನೆಲ್ಲ ದೊಡ್ಡದು ಅಂತ ಭಾವಿಸ್ತೀವಿ, ಮೋಸ ಹೋಗ್ತಾ ಇರ್ತೇವೆ. ಇಲ್ಲಿ ನಾವು ತಿಳ್ಕೊಳ್ಬೇಕು ಶ್ರೀರಾಮಕೃಷ್ಣ ಎಂತ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ ಅಂತ. ಹಾಗಾದ್ರೆ ನಾವು ಪ್ರಾರ್ಥಿಸ್ತಕ್ಕಂತಹ ಪರಮಾತ್ಮ ಎಂಥವನು ಅಂತ ನಮಗೆ ಕಲ್ಪನೆ ಆಗುತ್ತೆ. ಆ ಬಗೆಯ ಕಲ್ಪನೆಯನ್ನ ಮಾಡಿಕೊಳ್ಳಿ. ಪರಮಾತ್ಮ ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ, ಪರಮ ಕರುಣಾಮಯ, ಈ ಪ್ರಧಾನವಾದಂತಹ ನಾಲ್ಕು ಲೋಕೋತ್ತರವಾದ ಗುಣಗಳಿಂದ ಕೂಡಿರ್ತಕ್ಕಂತಹ ಅವನು ಇನ್ನೂ ಅನಂತವಾದಂತಹ ಸದ್ಗುಣಗಳಿಂದ ಕೂಡಿರ್ತಕ್ಕಂಥವನು ಅಂಥವನ್ನು ನಾವು ಭಾವಿಸ್ಬೇಕು. ಸರ್ವಶಕ್ತನಂತಹ ಭಗವಂತನನ್ನ ಭಾವಿಸಿದಾಗ ಮಾತ್ರವೇ ನಮ್ಮ ಜಪ ಸರ್ವಶಕ್ತವಾಗುತ್ತೆ. ಸರ್ವಜ್ಞನಾದಂತಹ ಪರಮಾತ್ಮನ ಭಾವಿಸಿದಾಗ ಮಾತ್ರವೇ ನಮ್ಮ ಜಪ, ಪಾರಾಯಣ, ಭಜನೆ ಪ್ರತಿಯೊಂದು ಕೂಡ ಸರ್ವಜ್ಞವಾಗುತ್ತೆ. ಅದರಿಂದ ನಮ್ಮಲ್ಲಿ ಸರ್ವಜ್ಞತೆ ಅಂತಕ್ಕಂತಹ ಉತ್ಪನ್ನವಾಗುತ್ತೆ. ಹಾಗೆ ಸರ್ವವ್ಯಾಪಿತ್ವ, ಅವನ ಕರುಣೆ, ಪರಮಾತ್ಮನ ಅಭೂತತ್ವವಾದಂತಹ ಕರುಣೆಯನ್ನ, ಪರಮ ಕರುಣೆಯನ್ನ ನಾನು ಭಾವಿಸಿದಾಗ ನಾವು ಕೂಡ ಪರಿಣಾಮಿ ವ್ಯಕ್ತಿಗಳಾಗ್ತೇವೆ. ಎಂಥ ಧನ್ಯವಾದಂತಹ ಅವಸ್ಥೆ ನಮಗೆ ಬರ್ತೇನೆ ತಪ್ಪಿಕಂತಹದನ್ನ ಈ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ನಿರೂಪಿಸಿದಂತಹ ಈ ಪರಮಾತ್ಮನ ವರ್ಣನೆಯನ್ನೆಲ್ಲ ನಾವು ಮನಸ್ಸಿಗೆ ತೆಗೆದುಕೊಳ್ಬೇಕು. ಮಾಸ್ಟರ್ ಮಾಷೆಯ ಬರೀತ ಶ್ರೀರಾಮಕೃಷ್ಣ ಮಾತನ್ನು ಮುಂದುವರ್ತಾನೆ. ವಿಜ್ಞಾನ ಬರೆದ ನಂತರ ಸಂಸಾರದಲ್ಲೂ ಬೇಕಾಗಿರ್ಬೋದು. ಆಗ ಬಹಳವಾಗಿ ಆಗ ಬಹಳ ಸ್ಪಷ್ಟವಾಗಿ ಅನುಭವವಾಗುತ್ತೆ, ಭಗವಂತನೇ ಈ ಜೀವ ಜಗತ್ತಿನಲ್ಲಿ ಆಗಿದ್ದಾನೆ. ಆತ ಈ ಸಂಸಾರದಿಂದ ಪ್ರತ್ಯೇಕ ಅಲ್ಲ ಅಂತ. ಸಂಸಾರದಲ್ಲಿರಬಹುದು, ಸಂಸಾರದಲ್ಲಿದ್ದರೂ ಕೂಡ ಅವನು ಪರಮಾತ್ಮನೇ ಕಾಣ್ತಾನೆ ಹೊರತು ಇನ್ನೇನು ಅಲ್ಲ. ಸಾಕ್ಷಾತ್ಕಾರ ಆದ ಮೇಲೆ ಸಂಸಾರ ತಿಳಿಬೇಕು ಅಂತ ಅವರು ಹೇಳ್ತಾ ಇದ್ದಾರೆ. ಇದು ಎಲ್ಲದಕ್ಕೆಲ್ಲ ಸಿಗತ್ತ ಮಾತಲ್ಲ. ಯಾಕೆ ಸಾಧ್ಯ ಆಗುತ್ತೋ ಅವ್ರು ಬೇಕು ಒಂದು ಕೈ ನೋಡಬಹುದು. ಈಗ ಪ್ರಾಣಕೃಷ್ಣಿಗೆ ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ, ನೋಡು ವಾಸ್ತವ ಅಂಶ ಏನು ಅಂತ ಹೇಳಿದ್ರೆ ದಿವ್ಯ ಚಕ್ಷು ಬೇಕು. ಮನಸ್ಸು ಶುದ್ಧವಾಯಿತು ಅಂದ್ರೆ ಆ ದಿವ್ಯ ಚಕ್ಷು ಉಂಟಾಗುತ್ತೆ. ಉದಾಹರಣೆಗೆ ತೆಗೆದುಕೋ ಕುಮಾರಿ ಪೂಜೆನ. ಆಕೆ ಉತ್ತ ಬಟ್ಟೆ ಕೆಟ್ಟಕೊಳ್ತಕ್ಕಂತಹ ಬಾಲಕಿ, ಆದ್ರೂ ನಾನು ಆಕೆಯನ್ನ ಸಾಕ್ಷಾತ್ ಭಗವಂತನೇ ಅಂತ ಪೂಜಿಸಿದೆ ಅಂತ ಹೇಳ್ತಾರೆ. ಇದೊಂದು ಅದ್ಭುತವಾದಂತ ಮಾತನಾಡ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಶ್ರೀರಾಮಕೃಷ್ಣ ಅನೇಕ ರೀತಿಯ ಮಾರ್ಗದ ಮೂಲಕ ಯಾವ ಪರಮಾತ್ಮನ ಅನುಭವಿಸ್ಕು ಹೋಗೋ ಅಂತ ಏನೇನು ಹೇಳಿದ್ರು, ಅದನ್ನು ಅನುಭವಿಸ್ಬೇಕಾದ್ರೆ ದಿವ್ಯ ಚಕ್ಷು ಬೇಕು. ಕೇವಲ ಉಪನ್ಯಾಸ ಮಾಡಿದ ಮಾತ್ರಕ್ಕೆ, ಉಪನ್ಯಾಸ ಕೇಳಿದ ಮಾತ್ರಕ್ಕೆ ಆ ಅನುಭವ ಮಾಡೋದು ಸಾಧ್ಯವಿಲ್ಲ. ದಿವ್ಯ ಚಕ್ಷು, ಸ್ಪಿರಿಚುವಲ್ ಐ, ದಿವ್ಯಂ ದದಾನ ದಿವ್ಯ ಚಕ್ಷು ಅಂತ ವಿಶ್ವರೂಪ ದರ್ಶನವನ್ನು ಮಾಡಬೇಕಾದ್ರೆ ಮಾಡಿಸಿಕೊಡಬೇಕಾದ ಮೊದಲು ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದಂತಹ ಮಾತನ್ನ ಇಲ್ಲಿ ನೆನಪಿಗೆ ತಂದುಕೊಳ್ಬೇಕು. ಹಾಗಂತ ಹೇಳಿ ಅವನ ಭೂಮಧ್ಯವನ್ನು ಮುಟ್ಟಿ ಅಲ್ಲಿ ಅವನಿಗೆ ದಿವ್ಯ ಚಕ್ಷು ತೆರೆಯುವಂತೆ ಮಾಡ್ತಾನೆ. ಶ್ರೀಕೃಷ್ಣ ಆ ಪರಬ್ರಹ್ಮ ಅವಸ್ಥೆಯಲ್ಲಿ ಆ ಕಾರ್ಯವನ್ನು ಮಾಡಿರ್ತಾರೆ. ಆ ಪರಬ್ರಹ್ಮ ಅವಸ್ಥೆಯಲ್ಲಿ ಆ ಕಾರ್ಯವನ್ನು ಮಾಡಿದ್ರಿಂದ ಈ ಅರ್ಜುನ ದಿವ್ಯ ಚಕ್ಷುವನ್ನ, ಯಾವ ದಿವ್ಯ ಚಕ್ಷುವನ್ನ ಅನಂತ ದೀರ್ಘವಾದ ಸಾಧನೆಯ ಮೂಲಕ ಪಡೆಯಬಹುದು ಅಂತ ದಿವ್ಯ ಚಕ್ಷುವನ್ನ ಸ್ಪರ್ಶ ಮಾತ್ರದಿಂದ ಪಡಿತಾನೆ. ಹೇಗೆ ತಿಳಿದ್ರೆ ಆ ಸ್ಪರ್ಶ ಮಾಡಿದ ಕ್ಷಣದಲ್ಲೇ ಅವನ ಅಲ್ಲೋಲ ಸಲ್ಲೋಲಗೊಂಡಂತಹ ಮನಸ್ಸಲ್ಲ ಏಕತ್ರವಾಗುತ್ತೆ. ಅವನ ಮನದಲ್ಲಿರ್ತಕ್ಕಂತಹ ಪ್ರಾಪಂಚಿಕತೆ ಏನಿರುವುದಿಲ್ಲ, ಕ್ಷಣಕಾಲದಲ್ಲಿ ಮಾಯವಾಗಿರುತ್ತೆ. ಆ ಮನಸ್ಸು ಪ್ರಾಪಂಚಿಕ ಮನಸ್ಸಾಗಿ ಉಳಿಯುವುದಿಲ್ಲ, ಅದು ಆಧ್ಯಾತ್ಮಿಕ ಮನಸ್ಸಾಗಿ ಶುದ್ಧ ಮನಸ್ಸಾಗಿ ನಿರ್ಮಾಣಗೊಳ್ಳುತ್ತೆ. ತಕ್ಷಣವೇ ಆ ದಿವ್ಯ ಚಕ್ಷು ಟಾರ್ಚರ್ ಆಗಿತ್ತು ಸಿದ್ಧವಾಗಿರುತ್ತೆ. ಅದರಿಂದ ದಿವ್ಯ ದರ್ಶನವನ್ನು ಮಾಡ್ಕೊಳ್ಳೋದಕ್ಕೆ, ಆ ವಿಶ್ವರೂಪ ದರ್ಶನ ಮಾಡ್ಕೊಳ್ಳೋದಕ್ಕೆ ಅವನು ಸಮರ್ಥನಾಗ್ತಾನೆ. ಶ್ರೀರಾಮಕೃಷ್ಣ ಮಾತು ಹೇಳಿದ್ರೆ ವಾಸ್ತವ ಅಂಶ ಏನು ಅಂತಂದ್ರೆ, ಸತ್ಯಸಂತಿ ಏನು ಅಂತ ಹೇಳಿದ್ರೆ ದಿವ್ಯ ಚಕ್ಷು ಬೇಕು. ಮನಸ್ಸು ಶುದ್ಧವಾಯಿತು ಅಂದ್ರೆ ಆ ದಿವ್ಯ ಚಕ್ಷು ಉಂಟಾಗಬೇಕು. ಉದಾಹರಣೆಗೆ ತೆಗೆದುಕೋ ಕುಮಾರಿ ಪೂಜೆಯನ್ನ. ಕುಮಾರಿ ಪೂಜೆ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ರೂಢಿಲ್ಲ. ಉತ್ತರ ಭಾರತದಲ್ಲಿ ಮುಖ್ಯವಾಗಿ ಬಂಗಾಳದಲ್ಲಿ ಬಹಳ ರೂಢಿ. ಎಳೆಯ ವಯಸ್ಸಿನ ಅಂದ್ರೆ 5 ವರ್ಷದ ಮೇಲ್ಪಟ್ಟಿನ ಮೇಲ್ಪಟ್ಟು 10 ವರ್ಷದ ಒಳಗಿನ ಹೆಣ್ಣು ಮಕ್ಕಳನ್ನ ದೇವಿಯ ಸ್ಥಾನದಲ್ಲಿ ಒಳಗಿರಿಸಿ ದೇವಿಯನ್ನು ಆರಾಧಿಸಿ ಅವಳನ್ನು ಪೂಜಿಸತಕ್ಕಂತಾರೆ. ಇದೊಂದು ಅದ್ಭುತವಾದಂತಹ ಸಾಧನೆ. ಜಗನ್ಮಾತೆ ಸಕಲತ್ಯರೂ ಕೂಡ ಆವಿರ್ಭಾವ ಮಾಡಿದ್ದಾಳೆ. ಆದರೆ ಆ ಎಳೆಯ ಪಾಲಿಕೆಯಲ್ಲಿ ವಿಶೇಷವಾಗಿ ಅವಳು ಆವಿರ್ಭಾವ ಹೊಂದಿರ್ತಾಳೆ ಅನ್ನತಕ್ಕಂಥ ಒಂದು ಸತ್ಯ ಹಿನ್ನೆಲೆಯಲ್ಲಿ, ಸತ್ಯದ ಹಿನ್ನೆಲೆಯಿದೆ ಈ ಬಗೆಯ ಪೂಜೆಗೆ. ಶ್ರೀರಾಮಕೃಷ್ಣರು ಅಂತಹ ಕುಮಾರಿಯನ್ನು ಪೂಜೆ ಮಾಡಿದ್ರಂತೆ. ಆಕೆ ಎಂತ ಬುದ್ಧಿಯಂತೆ, ಅವರು ಬರಲಿ ನೋಡಿ, ಆಕೆ ಉಟ್ಟ ಬಟ್ಟೆ ಕೆಡಿಸ್ಕೊಳ್ತಕ್ಕಂತಹ ಬಾಲಕಿಯಂತೆ. ಬಟ್ಟೆ ಕೆಡಿಸ್ಕೊಳ್ಳೋದನ್ನು ಮಣ್ಣು ಮಾಡ್ಕೊಳ್ಳೋದಲ್ಲ, ಒಂದ ಎರಡಲ್ಲ ಅಂದ್ಬಿಡುತ್ತೆ. ಅಂಥ ರೀತಿಯಲ್ಲಿ ಬಟ್ಟೆಯನ್ನು ಕೆಡಿಸ್ಕೊಳ್ತಕ್ಕಂಥವಳು ಅಂತಂದ್ಬಿಟ್ಟಿದ್ದೆ. ನಾನೇನು ಸಂಕೋಚ ಪಟ್ಕೊಳ್ತಾ ಇರಲಿಲ್ಲ, ಕಲಿಯಲು ಅಂತಂದ್ಬಿಟ್ಟು ಅಂತ ಹೇಳಿಲ್ಲ. ಬದಲಾಗಿ ಅವಳನ್ನು ಸಾಕ್ಷಾತ್ ಭಗವತಿ ಅಂತ ಪೂಜಿಸುತ್ತೆ. ಅದೇನೋ ದಿವ್ಯದೃಷ್ಟಿಯಿಂದ ಶ್ರೀರಾಮಕೃಷ್ಣದಲ್ಲಿ ಬೇರೆ ಏನೇನೋ ಕಾಣ್ತಾ ಇರಲಿಲ್ಲ, ಸಾಕ್ಷಾತ್ ಜಗನ್ಮಾತೆಯನ್ನು ಕಾಣ್ತಾ ಇದ್ರು. ಅವರಿಗೆ ದಿವ್ಯ ದೃಷ್ಟಿಯನ್ನು ಪಡೆದ ಮೇಲೆ ಈ ಬಗ್ಗೆ ಸಾಧನೆ ಮಾಡಿ ಜಗನ್ಮಾತೆಯನ್ನು ಮೊದಲು ಸಾಕ್ಷಾತ್ಕಾರ ಮಾಡಿಕೊಂಡ್ರು, ಆಮೇಲೆ ಬಾಕಿರುವ ಸಾಧನೆಯನ್ನೆಲ್ಲ ಮಾಡ್ತಾ ಬಂದ್ರು. ನಾವು ಹಾಗಾದ್ರೆ ಆ ಕುಮಾರಿ ಪೂಜೆಯನ್ನು ಮಾಡುವಾಗ ಹೆಂಗ್ ಮಾಡಬೇಕು? ಭಾವನೆಯಿಂದ, ನಾವು ಭಾವದೃಷ್ಟಿಯಿಂದ ಮಾಡಬೇಕು. ಅವರು ದಿವ್ಯ ದೃಷ್ಟಿಯಿಂದ ಮಾಡಿದರು. ಭಾವದೃಷ್ಟಿಯಿಂದ ಮಾಡ್ತಾ ಮಾಡ್ತಾ ಮಾಡ್ತಾ ದಿವ್ಯ ದೃಷ್ಟಿಯಿಂದ ಮಾಡತಕ್ಕಂತಹ ಸಾಮರ್ಥ್ಯ ಮುಂದೆ ಬದುಕುತ್ತೆ. ಈ ಒಂದು ವ್ಯತ್ಯಾಸವನ್ನು ನಾವು ಗಮನಿಸ್ಕೊಳ್ಬೇಕು. ಈಗ ಆ ಒಂದು ಮಾತನೆ ಮುಂದುವರೆಸ ಹೇಳ್ತಾ ಇದ್ದಾರೆ, ಈ ಒಂದು ದೃಷ್ಟಿಕೋನ, ಈ ದೃಷ್ಟಿಕೋನ ಅದು ಏನೇನು ಕೆಲಸ ಮಾಡುತ್ತೆ ಅಂತನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಪಕ್ಕದಲ್ಲಿ ಹೆಂಡತಿ ಮಲಗಿದ್ದಾರೆ, ಇನ್ನೊಂದು ಪಕ್ಕದಲ್ಲಿ ಮಗು. ಹೆಣ್ಣು ಮಗು ಅಂತ ಇಟ್ಕೊಂಡ್ರಿ, ಮನುಷ್ಯ ಇಬ್ಬರನ್ನೂ ಪ್ರೀತಿಸ್ತಾನೆ. ಆ ಗಂಡ ಅಥವಾ ಮಧ್ಯೆ ಮಲಗಿರ್ತಕ್ಕಂಥವನು ಇಬ್ಬರನ್ನೂ ಪ್ರೀತಿಸ್ತಾನೆ, ಆದರೆ ಬೇರೆ ಬೇರೆ ಭಾವನೆಗಳಿಂದ. ಆಕೆಯಿಂದ ಮಡದಿ ಅಂತ, ಈ ಹೆಣ್ಣು ಮಗುವನ್ನ ನನ್ನ ಮಗಳು ಅಂತ. ಹೀಗೆ ಬೇರೆ ಬೇರೆ ಭಾವನೆಗಳಿಂದ ಆತ ಪ್ರೀತಿಸ್ತಾನೆ. ಇದರಿಂದ ವ್ಯಕ್ತವಾಗುತ್ತೆ ಎಲ್ಲವೂ ನಮ್ಮ ಮನಸ್ಸನ್ನು ಅವಲಂಬಿಸಿಕೊಂಡಿದೆ ಅಂತ. ಶುದ್ಧ ಮನಸ್ಸಿಗೆ ಒಂದು ಹೊಸ ದೃಷ್ಟಿ ಉಂಟಾಗುತ್ತೆ. ಆ ಹೊಸ ದೃಷ್ಟಿ ಉಂಟಾಯಿತು ಅಂದ್ರೆ ಈ ಜಗತ್ತು ಭಗವನ್ಮಯವಾಗಿ ಕಂಡು ಬರುತ್ತೆ. ಅದು ಹಾಗಾಗಬೇಕಾದ್ರೆ ಸಾಧನೆ ಮಾಡಬೇಕು. ಮತ್ತೆ ಅಲ್ಲಿಗೆ ಬರ್ತಾರೆ ಶ್ರೀರಾಮಕೃಷ್ಣ, ಸಾಧನೆ ಮಾಡಿ. ಇದ್ದಕ್ಕಿದ್ದಂತೆ ನಾವು ಅದನ್ನು ಕಾಣಕ್ಕಾಗಲಿಲ್ಲ. ಈಶಾವಾಸ್ಯವಿದಂ ಸರ್ವಂ ಎತ್ತಿಂಚ ನಿರುತ್ಯಾಂ ಜಗತ್ ಅಂದಿರತಕ್ಕಂತಹ ತತ್ವವನ್ನ ನಮ್ಮ ಋಷಿಗಳು ಅನೇಕ ನುಡಿಸಿದ್ದಾರೆ. ಈ ಜಗತ್ತಿನಲ್ಲಿ ಗತಿ ಉಳ್ಳಂತಹ ಈ ಜಗತ್ತಿನಲ್ಲಿ ಏನೇನಿದೆಯೋ ಪ್ರತಿಯೊಂದು ಕೂಡ ಆ ಪರಮಾತ್ಮನಿಂದಲೇ ಆವೃತವಾಗಿದೆ, ಪರಮಾತ್ಮನೇ ಆಗಿದೆ. ನಮ್ಮ ಕಾಣ್ತಾ ಇದ್ದಲ್ಲ ಅಂತ ಕೇಳಿದ್ರೆ ಮೂಢತೆ ಮುಚ್ಚಿಕೊಂಡಿದೆ ಮನಸ್ಸಿಗೆ. ಆ ಮೂಢತೆಯನ್ನು ಹೋರಾಡಿಸಿಕೊಳ್ಬೇಕು ಅಷ್ಟೇ. ಒಂದು ಪರದೆ ಅಡ್ಡ ಇದೆ, ಆ ಪರದೆಯನ್ನು ಸರಿಸಿಕೊಳ್ಬೇಕು ಅಷ್ಟೇ. ಅದಿಟ್ಟಬೇಕು ಸಾಧನೆ ಅಂತ ಹೇಳಿದ್ರು ಶ್ರೀರಾಮ. ಬಳಿಕ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ, ಹೌದು ಸಾಧನೆ ಬೇಕು. ನೋಡಿ ಇದನ್ನು ತಿಳ್ಕೊಳ್ಬೇಕು ನೀವು ಏನಂತಂದ್ರೆ, ಗಂಡಸಿಗೆ ಹೆಂಗಸಿನಲ್ಲಿ ಸಹಜವಾಗಿಯೇ ಆಸಕ್ತಿ ಉಂಟಾಗಿ ಬಿಡುತ್ತೆ. ಹೆಂಗಸು ಸ್ವಾಭಾವಿಕವಾಗಿಯೇ ಗಂಡನನ್ನ ಪ್ರೀತಿಸ್ತಾರೆ, ಗಂಡಸು ಸ್ವಾಭಾವಿಕವಾಗಿಯೇ ಹೆಂಗಸನ್ನ ಪ್ರೀತಿಸ್ತಾರೆ. ಆದ್ದರಿಂದ ಅವರು ಬಹುಬೇಗ ತಮ್ಮ ಆದರ್ಶಗಳಿಂದ ವಿಮುಖರಾಗಿರುತ್ತಾರೆ. ಆದರೆ ಇದನ್ನು ಹೇಳಬೇಕಾದ್ರೆ ಏನಂತ ಹೇಳಿದ್ರೆ, ಸಂಸಾರದಲ್ಲಿ ಬಹಳ ಅನುಕೂಲವಿದೆ. ಅನಿವಾರ್ಯವಾದಾಗ ಸುಪತ್ನಿಯ ಸಹವಾಸ ಮಾಡಿಬಿಡಬಹುದು. ಸಾಧನೆಯಲ್ಲಿ ಅಂತಂದ್ರೆ ಮೊದಲು. ಆಮೇಲೆ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಹೆಣ್ಣು ಗಂಡಿಗೆ, ಗಂಡು ಹೆಣ್ಣಿಗೆ, ಹೆಣ್ಣಿಗೆ ಮೋಹಿಸುತ್ತದೆ. ಗಂಡ ಹೆಂಡತಿಯನ್ನ, ಹೆಂಡತಿ ಗಂಡನನ್ನ ಪರಸ್ಪರ ಪ್ರೀತಿಸುವುದು ಅಂತಿದೆ. ಆ ಪ್ರೀತಿಸುವ ರಕ್ತದಲ್ಲಿ ಅವರ ಮನಸ್ಸಿಗೆ ಮೋಹ ಕವಿಬಿಡುತ್ತೆ. ಮೋಹ ಕವಿದಾಗ ಮುಕ್ತಿ ದೂರವಾಗಿಬಿಡುತ್ತೆ. ಆದರೆ ಇದನ್ನು ನೆನಪಿಟ್ಕೊಳ್ಬೇಕು ಅಂತ ಇನ್ನೊಂದು ವಿಷಯವನ್ನು ಹೇಳ್ತಾರೆ ಅವರು. ಏನು ಹೇಳಿದ್ರೆ ಸಂಸಾರದಲ್ಲಿದ್ರೆ ಬಹಳ ಅನುಕೂಲವಿದೆ, ಆದರೆ ಇನ್ನು ತಡೆಯಲಾರೆ ಒಂದನ್ನು ಅನಿವಾರ್ಯ ಪರಿಸ್ಥಿತಿ ಉಂಟಾದಾಗ ಸ್ವಪತ್ನಿಯ ಸಹವಾಸ ಮಾಡಿಬಿಟ್ಟು ಬರ್ತದೆ. ಯಾಕೆ ಅಂತಂದ್ರೆ ಈ ಕಾಮ ಅಂತಕ್ಕಂಥದ್ದೊಂದು ಭಯಂಕರವಾದ ಆಕರ್ಷಣೆ, ಯಾರೂ ಬಲಗಳಿಂದ ಸಾಧ್ಯ ಇಲ್ಲ ಮಾತನ್ನು ಅಂದ ಮಾತ್ರಕ್ಕೆ ಅದೊಂದು ವಿಚಿತ್ರವಾದಂತಹ ಸ್ಥಿತಿ ಅಂತ ನಮ್ಮ ಯುವಕರು ಯುವತಿಯರು ತಿಳ್ಕೊಂಡಿದ್ದಾರೆ, ನಮ್ಮ ಜನರೆಲ್ಲರೂ ತಿಳ್ಕೊಂಡಿದ್ದಾರೆ. ಇದೊಂದು ಅತ್ಯಂತ ಸಹಜವಾದ ಸ್ಥಿತಿ, ಅಷ್ಟೊಂದು ಸಹಜವಾದ ವ್ಯವಸ್ಥೆ ಇದೆ. ಆದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಅನುಭವಿಸಬೇಕು ಅಂತಿರ್ತಕ್ಕಂತಹ ಸಂಯಮದ ಪಾಠ, ವಿವೇಕದ ಪಾಠ ಇರಬೇಕಾಗುತ್ತೆ. ಈ ಪಾಠವನ್ನು ಹೇಳಿಕೊಡ್ತಕ್ಕಂಥ ಒಂದು ಅಭ್ಯಾಸ ನಮ್ಮಲ್ಲಿಂದ ಇರುವುದರಿಂದ ಈ ಕಾಮ ವಿಕೃತ ರೂಪವನ್ನು ತಾಳಿ ವಿಚಿತ್ರವಾಗಿ ಅದು ಕಂಡು ಬರ್ತಾ ಇದೆ ಸಮಾಜದಲ್ಲಿ. ಹಾಗೆಲ್ಲ ವಿಕೃತವಾಗಿ ವಿಚಿತ್ರವಾಗಿ ಕಂಡು ಬರಬೇಕಾದಿಲ್ಲ. ನೀವು ಅಷ್ಟೇ ಇಲ್ಲ ಅಂತ ಮೂಗು ಮರೆಯುವ ಲಕ್ಷಣ, ಮುಖ ತಿಳಿಸ್ಕೊಳ್ಳುವ ಲಕ್ಷಣ, ಅವರೆಷ್ಟು ಮೂಗು ಮುರಿದ್ರು, ಎಷ್ಟು ಮುಖ ತುಳಿಸಿದ್ರು, ಒಳಗಡೆ ಸಂಕಲ್ಪ ಮಾಡ್ತಾನೇ ಇರುತ್ತದೆ. ಅಂದರೆ ಎಷ್ಟು ಅಷ್ಟಿಲ್ಲ ಅಂತ ಹೇಳಿದ್ರು ಕೂಡ ಈ ಮನುಷ್ಯ ಎಲ್ಲಿಗೆ ಬರ್ತಾ ಇದ್ದಾನೆ ಅಂತ ಯೋಚನೆ ಮಾಡಬೇಕು. ಮನುಷ್ಯ ಬಂದೇ ಅಶ್ಲೀಲದಲ್ಲಿ ಅಂತ ಅರ್ಥ ಆಗಲ್ಲ. ಅರ್ಥವೇನು? ನಾನು ಈ ಕಾಮ ಅಂತ ಒಂದು ವಿಚಾರ ಏನಿದೆಯೋ ಅದನ್ನು ಗೌರವ ಭಾವದಿಂದ ಕಾಣುವ ಒಂದು ಸಂಸ್ಕೃತಿಯನ್ನು ಕಳ್ಕೊಂಡಿದ್ದೇವೆ, ಅದರ ಒಂದು ಸುಸಂಸ್ಕೃತ ಮನೋಭಾವವನ್ನು ಕಳ್ಕೊಂಡಿದ್ದೇವೆ. ಕಾಮವನ್ನು ಗೌರವ ದೃಷ್ಟಿಯಿಂದ ಕಾಣತಕ್ಕಂಥದ್ದೊಂದು ಇದೆ ಅಂತಂದನ್ನ ನಾವು ಮಾತಾಡಿದ್ದೇವೆ. ನಮ್ಗೆ ಯಾರು ಹೇಳ್ಕೊಟ್ಟವರಿಲ್ಲ. ಆದ್ರಿಂದಾಗಿ ಗುಟ್ಟುಗುಟ್ಟಾಗಿ ಅದು ಬಡಭಾಗಿಯಂತೆ ಬೆಳೆದು ವಿಚಿತ್ರವಾಗಿ ವಿಕಾರವಾಗಿ ಸಮಾಜದಲ್ಲಿ ಪ್ರಕಟಗೊಂಡು ಸಮಾಜದ ತಳಪಾಯವನ್ನೇ ಅದು ಕಲಿಸುತ್ತಾ ಇದೆ. ಆದರೆ ಈ ಒಂದು ಲೈಂಗಿಕ ಶಿಕ್ಷಣ ಅಂತಕ್ಕಂಥ ಅದೇ ರೀತಿಯೋ ಅದು ಇವತ್ತು ಕೊಡದ ಪ್ರಯತ್ನ ಮಾಡ್ತಾ ಇದ್ದಾರೆ. ರೈಲ್ವೆ ಕೂಡ ಅದು ಗೊತ್ತಾ ಇರುತ್ತೆ. ಅದನ್ನ ಸರಿಯಾಗಿ ತಿಳ್ಕೊಂಡ್ರೆ ಹಿಂದಿಂತಾದ್ರು ಇದಿಂದಿಂತಾದ್ರು ಇದಿಂದಿಂತಾದ್ರು ಈ ವಯಸ್ಸಿಗೆ ಈ ರೀತಿ ಆಗುತ್ತೆ ಅಂತ ಸಂದರ್ಭ ಹೀಗೆ ಮಾಡ್ಕೊಳ್ಬೇಕು, ಹೀಗಿರ್ಬೇಕು, ಹೀಗಿರ್ಬೇಕು, ಕಾನೂನಿಲ್ಲದೇ ಅವುಗಳೆಲ್ಲ ನಾವು ತಿಳ್ಕೊಳ್ಳದೆ ಆದ ಪಕ್ಷದಲ್ಲಿ ಗಾಬರಿ ಆಗಬೇಕಾಗಿಲ್ಲ, ಗಡಿಬಿಡಿ ಆಗಬೇಕಾಗಿಲ್ಲ. ಮತ್ತೆ ಈ ಒಂದು ದೈಹಿಕ ವಿಚಾರವನ್ನೇ ಆಗಲಿ ಅದನ್ನು ನಾಲ್ಕು ಜನ ಸೇರಿಕೊಂಡು ವಿಚಾರ ವಿಮರ್ಶೆ ಮಾಡೋದಕ್ಕೆ ಹಿಂದೆ ಹೇಳ್ತಾ ಇದ್ದಾರೆ. ಕಾರಣವೇನು ಅಂತ ಹೇಳಿದ್ರೆ ಅದನ್ನು ಮಾತನಾಡುವ ಹೊತ್ತಿಗೆಲ್ಲ ಅವ್ರ ಮನಸ್ಸು ಗರ್ಭಿಲಿ ಆಗುತ್ತೆ. ಅಂದ್ರೆ ಕಡಬು ಕಳೆದಿರ್ತಕ್ಕಂತಹ ಒಂದು ಸ್ಥಿತಿ ಬಂದ್ಬಿಡುತ್ತೆ. ಹೇಗೆ ಪಕ್ಷಪೋಚಿಗಳ ವಿವರವನ್ನು ನಾವು ಮಾತಾಡ್ತಾ ಇತ್ತು ಅಂತಂದ್ರೆ ನಾವೆಲ್ಲ ನೀನ್ ಜೀವಿಸಲಿ ಇತ್ತು. ಅದೇ ರೀತಿಯಲ್ಲಿ ಈ ಕಾಮದ ವಿಚಾರ ಇದರ ಒಂದು ಸ್ವಭಾವ ಅದ್ಭುತವಾಗಿ ಮಾತನಾಡುವ ಹೊತ್ತಿಗೆ ಮನೋವಿಕಾರ ಉಂಟಾಗಿಬಿಡುತ್ತೆ. ಆ ಮನೋವಿಕಾರ ಉಂಟಾಗೋದ್ರಿಂದ ನೀವು ಮಾತನಾಡೋದೇ ಬೇಡ, ತುಂಬಾ ರವೇ ಕೊಂಡು ಮಾಡುತ್ತೆ ಅಂತ ತಿಳ್ಕೊಡ್ತಾ ಇದೆ. ಎಷ್ಟೇ ಮಾತಾಡೋದು ಬೇಡ, ತಿಳ್ಕೊಳ್ಳೋದು ಬೇಡ, ಮುಟ್ಟೋದಕ್ಕೆ ಹೋಗೋದು ಬೇಡ ಅಂತಂದ್ರು ಕೂಡ ಅದು ಬಿಡೋದಿಲ್ಲ. ಆದ್ರಿಂದ ಬಿಚ್ಚು ಮನಸ್ಸಿನಿಂದ ಅದನ್ನ ತಿಳ್ಕೊಳ್ಳೋದ್ರ ಮೂಲಕ ನಾವು ಅದರ ಎಲ್ಲ ಅಪಾಯಕರವಾದಂತಹ ಪರಿಸ್ಥಿತಿಗಳಿಂದ ಹಾರಾಗೋದಕ್ಕೆ ಸಾಧ್ಯವಾಗುತ್ತೆ. ಉದಾಹರಣೆಗೆ ಯುವಕರು ತಮ್ಮ ಸ್ವಪ್ನ ದೋಷದಿಂದ ಬಹಳ ಚಂಚಲ ಪಡ್ತಾ ಇದ್ರು. ಸ್ವಪ್ನದೋಷ ಅಂದ್ರೆ ಇಟ್ಟೋದೊಂದಿಗೆ ಗೊತ್ತಿಲ್ಲ, ಸ್ವಪ್ನದಲ್ಲಿ ವೀರ್ಯ ಪತನವಾಗಿರ್ತಕ್ಕಂಥದ್ದು, ವೀರ್ಯ ಬೀಜೋಗ್ತಕ್ಕಂಥದ್ದು. ಅದು ಹಲವಾರು ಕಾರಣಗಳಿಂದ, ಮಲಬದ್ಧತೆಯ ಕಾರಣದಿಂದ ಆಗ್ಬಹುದು, ಅಥವಾ ಯೌವನದ ಕಾರಣದಿಂದ ಆಗ್ಬಹುದು, ಅಥವಾ ಖಾರ ಪದಾರ್ಥಗಳ ರಾತ್ರಿ ಹೊತ್ತು ಜಾಸ್ತಿ ತಿನ್ನೋದ್ರಿಂದ ಆಗ್ಬಹುದು, ಅಲ್ಲಿ ಒಂದು ಬಗೆಯ ಉದ್ರೇಕ ಉಂಟಾಗಿ ಕಳೆದೋಗ್ಬಿಟ್ಟ ಪರಿಸ್ಥಿತಿ ಬರುತ್ತೆ. ಕೆಲವರಿಗೆ ವಾರಕ್ಕೊಮ್ಮೆ, ಕೆಲವರಿಗೆ 15 ದಿವಸಕ್ಕೊಮ್ಮೆ, ಇನ್ನು ಕೆಲವು ಗಟ್ಟಿ ಬಂದಿರ್ತೇವೆ ಅವರಿಗೆ 3 ದಿನ 2 ತಿಂಗಳಿಗೊಮ್ಮೆ ಆ ಥರ ಹೊರಟು ಹೋಗ್ತಕ್ಕಂಥ ಬಂತು. ಅದರಿಂದಾಗಿ ಅವರು ತುಂಬಾ ದುಃಖಗೊಳ್ತಾರೆ. ಅಯ್ಯೋ ಈ ಬೀದಿ ಅಂತ ಹೇಳಿದ್ರೆ ದೊಡ್ಡ ಟಾನಿಕ್ ಹಾಗೆ ಹೀಗೆ ಅಂತ ಕೊಂಡಾಡಿಬಿಟ್ಟಲ್ಲ, ಇವ್ರು ಬಂತಲ್ಲ, ನಾನು ಇದನ್ನು ದುರ್ಬಲ ಆಗ್ಬಿಟ್ಟೆ, ನನ್ನ ಕೇಳಿಸನ್ನೆಲ್ಲ ಕಳ್ಕೊಂಡ್ಬಿಟ್ಟೆ ಅಂತ ಆ ದೃಷ್ಟಿಯಿಂದ ಅವನು ಬರ್ತಾ ಇರ್ತಾನೆ. ಶ್ರೀರಾಮಕೃಷ್ಣರು ಬಹುಶಃ ಒಂದು ಎರಡು ಮೂರು ಉಪನ್ಯಾಸಗಳ ಹಿಂದೆ ಹೇಳಿದ್ದಾರೆ, ಆ ಸ್ವಪ್ನ ದೋಷದಿಂದ ಯಾವುದೇ ಬಗೆಯ ಅಪಾಯವೂ ಇಲ್ಲ, ಅದು ಅತ್ಯಂತ ಸಹಜ, ಹೆದರಿಕೊಳ್ಬೇಕಾಗಿಲ್ಲ ಅಂತ ಹೇಳಿದ್ದಾರೆ. ಆ ಮಾತನ್ನ ನಾವಲ್ಲಿ ನಾನಿಲ್ಲಿ ನಿರ್ಭಯದಿಂದ ಹೇಳಿದಾಗ ಎಷ್ಟೋ ಜನ ಯುವಕರು ಓಡಿ ಬಂದು ಹೇಳಿದ್ರು, ಸ್ವಾಮೀಜಿ ದೊಡ್ಡ ನಮಸ್ತೆ, ನಮ್ಮ ತಲೆಯಿಂದ ದೂರವಾಯಿತು ಹಾಗೆ. ಒಂದು ಜೀವಕ್ಕೆ ಎದುರಿಸಿದಂತಹ ಅದು ಸಕಾಲದಲ್ಲಿ ಕೊಡಬೇಕಾದಂತಹ ತಿಳುವಳಿಕೆಯನ್ನು ಕೊಡುವ ಸಾಧ್ಯವಾಯಿತು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಅವರು ಎಂದೆಂತ ಅಪಾಯಗಳಿಂದ ಆಟಾಡ್ಕೊಳ್ಬಹುದು. ನಿಜವಾಗಿಯೂ ಅದನ್ನೇನು ಅಪಾಯವಿಲ್ಲ, ಆದರೆ ಇವನು ಭಾವಿಸಿ ಕಲ್ಪಿಸಿ ಕಲ್ಪಿಸಿ ಭಾವಿಸಿ ಭಾವಿಸಿ ಅವನು ಬಹಳ ದುರ್ಬಲನೇ ಆಗಿಬಿಡ್ತಾನೆ. ಏನು ಆಗಿದ್ದರೂ ಕೂಡ ಅವನು ಗಂಡಾಂತರಕ್ಕೆ ಗುರಿ ಆಗಿಬಿಡ್ತಾನೆ. ಇಂದಿನ ಮಹತ್ತರವಾದ ಅಪಾಯಗಳಿಂದ ಪಾರಾಗೋದಕ್ಕೆ ಅವಕಾಶ ಇದೆ. ಅದು ಯಾಕೆ ಹೇಳಿದ್ರೆ ಅಂತ ಹೇಳಿದ್ರೆ ಸಂಸಾರಿಯಾದವರು ಸ್ವಪತ್ನಿಯ ಸಹವಾಸ ಮಾಡಿರಬಹುದು ಅನಿವಾರ್ಯವಾಗಿ ಅಂತ ಹೇಳ್ತಕ್ಕಂತಹ ಮಾತನ್ನು ಎಷ್ಟೊಂದು ಸ್ವಾರಸ್ಯವಾಗಿ ಹೇಳ್ತಾ ಇದ್ದಾರೆ ಅದನ್ನ ಅಂತ ಹೇಳಿದಾಗ ಇನ್ನೊಂದು ಮಾತನ್ನು ಹೇಳ್ತೇನೆ. ಎಷ್ಟೋ ಜನ ಯುವಕರು ಬಂದು ಹೇಳೋದು, ಸ್ವಾಮೀಜಿ ಏನೋ ಒಂದು ಅಶ್ಲೀಲವಾದ ಕಾರ್ಯ ಮಾಡ್ತಾ ಇದ್ದೇನೆ, ಅಪರಾಧ ಮಾಡ್ತಾ ಇದ್ದೇನೆ ಅನ್ನೋ ಭಾವನೆ ಉಂಟಾಗುತ್ತೆ ನನಗೆ. ಅವನ ಹೆಂಡತಿ ಅವನು ವಾಸವಾಗಿರ್ಬೇಕಾದ್ರೆ, ಒಂದು ದಾಂಪತ್ಯವನ್ನು ನಡೆಸಬೇಕಾದ್ರೆ ಅವನು ಆ ಭಾವನೆ ಬರುತ್ತೆ. ಯಾಕೆ ಅದು ಅದೊಂದು ವಿಚಿತ್ರವಾದಂತಹ ಭಾವನೆ. ಇಲ್ಲಂತ ಸನ್ಯಾಸಿಗಳು ಅದರ ಯಾವುದು ಈ ಜಾಗ ಆಗಿರ್ತಕ್ಕಂಥ ಅದು ಬ್ರಹ್ಮಚರ್ಯ ಆಗಿರ್ತಕ್ಕಂಥ ಅದು ಶ್ರೇಷ್ಠ ಆದರ್ಶ ನನ್ನ ಆಯ್ಕೆ ಇದು ಸಾಧ್ಯ ಇದೆ, ಅದರಿಂದ ಇನ್ನೊಂದು ಆಶೀರ್ವಾದ ಕಾರ್ಯವನ್ನು ನಾನು ಮಾಡ್ತಾ ಇದ್ದೇನೆ. ತಪ್ಪು ಅದೆಂತಹ ತಪ್ಪು ಅಂತ ಹೇಳಿದ್ರೆ ಅದು ಹೇಳೋಕೆ ನನಗೆ ಕೆಲವು ನಿಮಿಷಗಳು ಬೇಕಾಗುತ್ತೆ. ಅತ್ಯಂತ ಶ್ರೇಷ್ಠ ಭಾವದಿಂದ ಆ ಒಂದು ದಾಂಪತ್ಯವನ್ನು ನಡೆಸಬೇಕು, ಹೆದರ್ಕೊಂಡು ಹೆದರ್ಕೊಂಡು ಸಂತೋಷದಿಂದ ಅದನ್ನು ಮಾಡ್ತಕ್ಕಂಥ ಅಲ್ಲ, ಅದನ್ನ ಬಹಳ ಪರಮಾತ್ಮನ ಪ್ರಸಾದ ಅಂತ ತಿಳಿದು ಮಾಡಬೇಕು ಅಂತಕ್ಕಂಥ ಮಾತನ್ನು ನಾವು ಹೊರದಿಂದ ಹತ್ರ ಕೃಷ್ಣನ ನೆನೆದರೆ ಕಷ್ಟ ಬಂದಿಲ್ಲ ಇಷ್ಟಿಲ್ಲ ಅನ್ನತಕ್ಕಂಥ ಹಾಡಿನಲ್ಲಿ ಅದು ಕೂಡ ಎಲ್ಲ ಬರುತ್ತೆ. ಆದ್ರೆ ನಾನು ಅದನ್ನೆಲ್ಲ ಹೇಳಿ ಕಳಿಸಲೋದಿಲ್ಲ ಅಂತ ನಾವು ಹೇಳಾಗ್ತಿದ್ದೀವಿ ಅಷ್ಟೇ. ಆದ್ರೆ ಆ ಸಂಸಾರ ಕಾರ್ಯವನ್ನ ಆ ದಾಂಪತ್ಯ ಕಾರ್ಯವನ್ನ ಪವಿತ್ರ ಭಾವದಿಂದ ಮಾಡಿಕೊಂಡು ಬರಬೇಕು, ಪರಮಾತ್ಮನ ಪ್ರಸಾದ ಅನ್ನತಕ್ಕಂಥ ಸೃಷ್ಟಿ ಮಾಡ್ಕೊಂಡು ಬರಬೇಕು. ಯಾಕಂತಂದ್ರೆ ಅದಿಂದ ಆ ಒಂದು ದಾಂಪತ್ಯ ಬಂಧನ ಅಂತಕ್ಕಂಥದ್ದು ಅದಕ್ಕೆ ಸಿಕ್ಕಿ ಹಾಕಿ ಆಯ್ತು, ಸಿಕ್ಕಿಕೊಂಡಾಯ್ತು. ಆಮೇಲೆ ಒದ್ದಾಡಿಗಳಿಗೆ ಅರ್ಥವಿಲ್ಲ, ಮಾನಸಿಕ ರೋಗಿಗಳಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ ಎಷ್ಟೋ ಜನ. ಅದರ ಬದಲಿಗೆ ಅವರು ಶ್ರೇಷ್ಠವಾದ ರೀತಿಯಲ್ಲಿ ಹೋಗಬಹುದು ಅಂತ ಅನ್ಸುತ್ತೆ. ಶ್ರೀರಾಮಕೃಷ್ಣ ಈ ಮಾತುಗಳೆಲ್ಲ ನಮ್ಮ ತಾಯಿಗೆ ಬರುತ್ತೆ. ಶ್ರೀರಾಮಕೃಷ್ಣರು ಅನಿವಾರ್ಯವಾದಾಗ ಸಂಪತ್ನಿಯ ಸಹವಾಸ ಮಾಡಿಬಿಡಬಹುದು ಅಂತ ಹೇಳಿದಾಗ ಮಾಸಮಾಸಿಯ ಮುಸಿ ಮುಸಿ ನಗ್ತಾ ಇದ್ದಂತೆ. ಆಗ ಶ್ರೀರಾಮಕೃಷ್ಣ ನಂತ ಅವರಿಗೆ ಹೇಳ್ತಾ ಇದ್ದಾರೆ, ಏನ್ ಮಾಸ್ಟರ್ ಯಾಕೆ ನಗ್ತಾ ಇದೆಯೇ ಅಂತ. ಹಾಗೇನೆ ಇಂತಹ ಸ್ಥಿತಿಗಳೆಲ್ಲ ಬರುತ್ತವೆ, ನಗ್ತಕ್ಕಂಥ ಸ್ಥಿತಿಗಳೆಲ್ಲ ಬರುತ್ತವೆ, ಆದ್ರೆ ಕೃತಕ ಭಾವನೆಯನ್ನು ಖಂಡಿತ ಕಾಡಬಾರದು. ಸಹಜ ಭಾವನೆಯಿಂದ ಅದನ್ನೆಲ್ಲ ಪರಿಶೀಲಿಸಿ ಒಂದು ಪವಿತ್ರ ಭಾವನೆಯಿಂದ ವ್ಯವಹರಿಸೋದಕ್ಕೆ ಕಲಿಬೇಕು ಅಂತ ಹೇಳಿ ಇಂದಿನ ಉಪನ್ಯಾಸವನ್ನು ಕೇಳಿಗೆ ಮುಗಿಸ್ತೇನೆ. ಮುಂದಿನ ದಿನ ಶ್ರೀರಾಮಕೃಷ್ಣ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ.